ಕೋಟಿಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದಗಳು. ಏ ಶರಣು ಮಾಡುವೆ ತಾಯಿ ಧರುಣಿ ಭಾರತಂಬೆ, ಕರುಣೆ ಇರ್ಲಿ ನಿನ್ನ ಒಡಲ ಮಕ್ಕಳ ಮೇಲೆ, ಕರುಣೆ ಇರ್ಲಿ ನಿನ್ನ ಒಡಲ ಮಕ್ಕಳ ಮೇಲೆ. ಬಂಡವೈರಿ ಜಯಿಸುವಂತ ಗಂಡುಗಲಿ ಭೂಮಿ ಇದು, ಹೋರಾಡಾರ ಜೀವಧಂಗು ಇಲ್ಲದಲಿ. ಬಂಡವೈರಿ ಜಯಿಸುವಂತ ಗಂಡುಗಲಿ ಭೂಮಿ ಇದು, ಹೋರಾಡಾರ ಜೀವಧಂಗು ಇಲ್ಲದಲಿ. ಏ ವೀರಭಾವು ಶಕ್ತಿಶಾಲಿ ಮಾತೃಭೂಮಿ ಅಭಿಮಾನಿ, ಹುಟ್ಟತಾರ ತಾಯಿ ನಿನ್ನ ಮಡಿಲೀನಲಿ, ನೋಡು ಹುಟ್ಟತಾರ ತಾಯಿ ನಿನ್ನ ಮಡಿಲೀನಲಿ. ಏ ಸಿಂಧೂರ್ ಲಕ್ಷ್ಮಣ್ಣನಂತ ಗಂಡುಗಲಿ ಹೇರಿ ಅಮ್ಮ, ಹೋರಾಡಾರ ಜೀವಧಂಗು ಇಲ್ಲದಲಿ. ಸಿಂಧೂರ್ ಲಕ್ಷ್ಮಣ್ಣನಂತ ಗಂಡುಗಲಿ ಹೇರಿ ಅಮ್ಮ, ಹೋರಾಡಾವ ಜೀವಧಂಗು ಇಲ್ಲದಲಿ. ಶರಣು ಮಾಡುವೆ ತಾಯಿ ಧರುಣಿ ಭಾರತಾಂಬೆ, ಕರುಣೆ ಇರ್ಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಏ ಎಂಥದ್ದವನ ದಿಟ್ಟತನ ಕೇಳ್ರಿ, ಎಂಥದ್ದವನ ದಿಟ್ಟತನ ಸ್ವದೇಶದ ಅಭಿಮಾನ, ಹುಟ್ಟಿ ಬೆಳೆದ ಕನ್ನಡ ನಾಡಿನಲಿ, ಹುಟ್ಟಿ ಬೆಳೆದ ಕನ್ನಡ ನಾಡಿನಲಿ. ನಮ್ಮ ನಾಡಿನಲ್ಲಿ ಯಾಕೆ ಇಂಗ್ಲಿಷರ ಆಳ್ವಿಕೆ ಅಟ್ಟಿ ಕಳಿಸುನಂದ ನೋಡು ಶೌರ್ಯದಲಿ. ನಮ್ಮ ನಾಡಿನಲ್ಲಿ ಯಾಕೆ ಇಂಗ್ಲಿಷರ ಆಳ್ವಿಕೆ ಅಟ್ಟು ಕಳಿಸುನಂದ ನೋಡು ಶೌರ್ಯದಲಿ. ಏ ನಮ್ಮ ನಾಡಿನ ಯಾಕೆ ಯಾಕೆ ಇಂಗ್ಲಿಷರ ಚಕಮೀಕಿ, ಹಿಂಗ ಶೈಲಿ ಕೊಟ್ರ ಕೊಡ್ತಾರ ಕೈ ಆಗೋಕಿ, ನಮ್ಗ ಹಿಂಗ ಶೈಲಿ ಕೊಟ್ರ ಕೈಯಾಗ ಕೊಡ್ತಾರ ಬೋಕಿ. ಏ ಭಂಡ ಆಂಗ್ಲರ್ ಬಂದು ನಮ್ಮ ಹಪ್ತೆ ಕೇಳಿದಾರ, ಮುಂದಾಗಿ ಹಾಕಬೇಕು ಇನ್ನುವದಿಕಿ. ಭಂಡ ಆಂಗ್ಲರ್ ಬಂದು ನಮ್ಮ ಹಪ್ತೆ ಕೇಳಿದಾರ, ಮುಂದಾಗಿ ಹಾಕಬೇಕು ಇನ್ನುವದಿಕಿ. ಏ ರೈತರ ಕಲೆ ಹಾಕಿ ಹೇಳ್ತಾನ ಹಂಚಿಕಿ, ನಿಮ್ಗೆ ಯಾಕ ಇಂಗ್ಲಿಷರ ಅಂಜಿಕಿ, ನಿಮ್ಗೆ ಯಾಕ ಇಂಗ್ಲಿಷರ ಅಂಜಿಕಿ. ಭಂಡ ಇಂಗ್ಲಿಷರಿಗೆ ಗಂಡ ನಾನೆಂದು ಹೇಳಿ, ರುಂಡ ಹರ್ಸಿ ಮಾಡ್ಯಾರೋ ದಬ್ಬಾಳಿಕಿ, ರುಂಡ ಹರ್ಸಿ ಮಾಡ್ಯಾರೋ ದಬ್ಬಾಳಿಕಿ. ಏ ಕೊಂಚ ಅವಮಾನಿಲಿಲ್ಲ ಚಿಂತೆ ಆಗಿ, ಬ್ರಿಟಿಷರು ಲಂಚ ಕೊಟ್ಟು ಇಡ್ಸಕ್ ಮಾಡ್ಯಾರ ಹವಣಿಕಿ, ಲಂಚ ಕೊಟ್ಟು ಇಡ್ಸಕ್ ಮಾಡ್ಯಾರ ಹವಣಿಕಿ. ಅಟ್ಟಹಾಸದಿಂದ ಸೂರ ಬೆಟ್ಟ ಸೇರಿದಾನೋ, ನೋಡೋ ಯಾರ ಬೆನ್ನ ಹತ್ತಲಿಲ್ಲ ಕಡಬೇರಕಿ. ಅಟ್ಟಹಾಸದಿಂದ ಸೂರ ಬೆಟ್ಟ ಸೇರಿದಾನ, ನೋಡೋ ಯಾರ ಬೆನ್ನು ಕಟ್ಟಲಿಲ್ಲ ಕಡಬೇರಕಿ. ಏ ಕಾಶಿನಾಸೆಯನ್ನು ತೋರಿಸಿ ಹೇಸಿ ಜನರನ್ನು ಕೂಡಿಸಿ, ಕಾಶಿನಾಸೆಯನ್ನು ತೋರಿಸಿ ಹೇಸಿ ಜನರನ್ನು ಕೂಡಿಸಿ. ತಗ್ಗಿನಾಯ್ಕನಲ್ಲಿ ಮಾಡಿ ವಾಡಂಬಡಿಕಿ, ತಗ್ಗಿನಾಯ್ಕನಲ್ಲಿ ಮಾಡಿ ವಾಡಂಬಡಿಕಿ. ಕಾಸವನ ಸಂಬಂಧಿಕರು ಮೋಸ ಮಾಡಿ ಪಿತೃರು ಕೊಟ್ಟು, ಊಟಕ್ಕ ವೈದಾರೋ ಸಂಜೀಕಿ, ಊಟಕ್ಕ ವೈದಾರೋ ಸಂಜೀಕಿ. ಏ ಕಂದಿಲ್ ಗುರ್ತ ಇಟ್ಟು ಹಿಂದನಿಂತ ಹೊಡಿಸಿದಾರ, ಬಂದೂಕದಿಂದ ಎದೆಗೆ ಗುಂಡು ಹಾಕಿ. ಕಂದಿಲ್ ಗುರ್ತ ಇಟ್ಟು ಹಿಂದನಿಂತ ಹೊಡಿಸಿದಾರ, ಬಂದೂಕದಿಂದ ಎದೆಗೆ ಗುಂಡು ಹಾಕಿ. ಇಂಥ ಮೋಸಗಾರರಿಗೆ ಜನ್ಮ ನೀಡಬಾರದೆಂದು ಭಾರತ ಮಾತೆಯಲ್ಲಿ ಹೊರತೀನಿ ಹಾರಕಿ, ಭಾರತ ಮಾತೆಯಲ್ಲಿ ಹೊರತೀನಿ ಹಾರಕಿ. ಗದಗ ತಾಲೂಕಿಗೆ ಅಡವಿ ಸೋಮಾಪುರ, ಇರುವುದು ಸಣ್ಣಹಳ್ಳಿ ಜ್ಞಾನ ಸಲಕಿ, ಇಡುವುದು ಸಣ್ಣಹಳ್ಳಿ ಜ್ಞಾನ ಸಲಕಿ. ಬಸವನ ದಯದಿಂದ ಹಸನಾದ ಪದಗಳ ಕುಶಲಿಂದ ಆಗತವ ಹಾಡುಣುಕಿ, ಕುಶಲಿಂದ ಆಗತವ ಹಾಡುಣುಕಿ. ಶರಣು ಮಾಡುವ ತಾಯಿ ಧರುಣಿ ಭಾರತ ಅಂಬೆ, ಕರುಣೆ ಇರ್ಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಕೇಳ್ರಿ ಕರುಣೆ ಇಲ್ಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಬಂಡವೈರಿಯನ್ನು ಜಯಿಸು ಗಂಡುಗಲಿ ಭೂಮಿ ಇದು, ಹೋರಾಡಾರ ಜೀವಧಂಗು ಇಲ್ಲದಲಿ, ಹೋರಾಡಾರ ಜೀವಧಂಗು ಇಲ್ಲದಲಿ, ಹೋರಾಡಾರ ಜೀವಧಂಗು ಇಲ್ಲದಲಿ. ಏ ಹನುಮಂತನಂತ ಮಗನಿರಬೇಕೋ ತಂದಾನ ಸೀತನ್ನ, ಹನುಮಂತನಂತ ಮಗನಿರಬೇಕೋ ತಂದಾನ ಸೀತನ್ನ. ಜೋಕುಮಾರನಂತ ಮಗನಿರಬಾರ್ದು ಊರ ಹೊರಗ ಆತ್ರಿ ಮರಣ, ಜೋಕುಮಾರನಂತ ಮಗನಿರಬಾರ್ದು ಊರ ಹೊರಗ ಆತ್ರಿ ಮರಣ. ಏ ಪಂಚ ಪಾಂಡವರಂತ ಬಂಧುಗಳು ಇರಬೇಕ್ರಿ ಎಲ್ಲರಿಗಿ ಹಿತ ಕರುಣ, ಪಂಚ ಪಾಂಡವರಂತ ಬಂಧುಗಳು ಇರಬೇಕ್ರಿ ಎಲ್ಲರಿಗಿ ಹಿತ ಕರುಣ. ಕೌರವರಂತ ರಾಜದ್ರೋಹಿ ಇರಬಾರ್ದು ಇಲ್ರಿ ಅಂಥ ಕರುಣ, ಕೌರವರಂತ ರಾಜದ್ರೋಹಿ ಇರಬಾರ್ದು ಇಲ್ರಿ ಅಂಥ ಕರುಣ. ಏ ಸುಭದ್ರನಂತ ತಂಗಿರಬೇಕು ಬರುವುದು ಬಹುಮಾನ, ಸುಭದ್ರನಂತ ತಂಗಿರಬೇಕು ಬರುವುದು ಬಹುಮಾನ. ಶೂರ್ಪಣ ಬೆಂಕಿ ಅಂಥ ತಂಗಿರಬಾರ್ದು ಕಳಕೊಂಡಳು ತನ ಮಾನ ಸೂರ್ಪಣಕ್ಕಿ ಅಂಥ ತಂಗಿರಬಾರ್ದು ಕಳಕೊಂಡಳು ತನ ಮಾನ ಶ್ರೀಕೃಷ್ಣನಂತ ಅಣ್ಣ ಇರಬೇಕು ಕಾಯ್ದ ದ್ರೌಪದಿ ಮಾನ ಶ್ರೀಕೃಷ್ಣನಂತ ಅಣ್ಣ ಇರಬೇಕು ಕಾಯ್ದ ದ್ರೌಪದಿ ಮಾನ ಜೋಕುಮಾರನಂತ ಮಗನಿರಬಾರ್ದು ಊರ ಹೊರಗ ಆತ್ರಿ ಮರಣ ಜೋಕುಮಾರನಂತ ಮಗನಿರಬಾರ್ದು ಊರ ಹೊರಗ ಆತ್ರಿ ಮರಣ ಏ ಕುಂತ ದೇವಿ ಅಂತ ತಾಯಿ ಇರಬೇಕು